ಸಂಗೀತ ಇರಬಹುದು, ನೃತ್ಯ ಇರಬಹುದು, ಪ್ರತಿಯೊಂದು ಕಲೆಯ ಒಳಗಡೆ ಒಂದು ಅಧ್ಯಾತ್ಮದ ಒಂದು ಅದರ ಒಳಗಡೆ ಪ್ರಮುಖವಾದಂಥ ಧಾತುವಾಗಿರುತ್ತೆ ಅಂತ. ಅಧ್ಯಾತ್ಮವೇ ನಿಶ್ಚಿತ ಪ್ರಯೋಜನವೇನಿಗೆ ಅಂತ ರತ್ನಾಕರುಣಿ ತನ್ನ ಭರತೇಶ್ವರ ವಿಭವದಲ್ಲಿ ಹೇಳ್ದ, ನನಗೆ ಅಧ್ಯಾತ್ಮ ಬಿಟ್ಟು ಬೇರೆ ಇಲ್ಲಪ್ಪ, ನಾನು ಈ ಭಾಷೆಯಲ್ಲಿ ಹೇಳ್ತಿರೋದು ನನ್ನ ಅಧ್ಯಾತ್ಮವನ್ನೇ. ಅಧ್ಯಾತ್ಮ ಅಂದರೆ ಏನದು? ನನ್ನನ್ನೇ ನಾನೇ ನೋಡಿಕೊಳ್ಳೋದು. ಯಾವುದನ್ನ ಅಲ್ಲಮ್ಮ ಪ್ರಭುಗಳು ತನ್ನ ತಾನು ನರೆದಡೆ ತನ್ನ ನರಿವೇ ಗುರು ಅಂತ ಹೇಳಿದ್ರು, ಹೊರಗಡೆ ಇಲ್ಲ ಗುರು, ತನ್ನ ಒಳಗಡೆ ಇದ್ದಾನೆ ಗುರು ಅಂತ. ನನ್ನ ಒಳಗಿರುವ ಗುರುವನ್ನು ಎಚ್ಚರಿಸೋದು, ನನ್ನ ಒಳಗಿರುವ ಅರಿವಿನೊಳಗಿನ ಅರಿವನ್ನು ಎಚ್ಚರಿಸೋದು. ಅದನ್ನು ಮಧುರಚಂದ್ರರು, ಬೇಂದ್ರೆಯವರು, ಕುವೆಂಪು ಅವರು ನಮ್ಮ ಕಾಲದಲ್ಲಿ ಈ ಅರಿವಿನೊಳಗಿನ ಅರಿವನ್ನು ತೋರಿಸ್ಕೊಟ್ರು. ಇದು ಸಾಹಿತ್ಯದ ಬಹಳ ಮುಖ್ಯವಾದ ಲಕ್ಷಣ. ಏಕೆಂದರೆ ರಂಜನೆ ಏನಿದೆಯೋ ಸಾಹಿತ್ಯದಲ್ಲಿ, ಬಹಿರ್ಮುಖವಾದದ್ದು ಒಂದು ರಂಜನೆ, ಅಂತರ್ಮುಖವಾದದ್ದು ಆಧ್ಯಾತ್ಮಿಕವಾದ. ಹೀಗೆ ಅಧ್ಯಾತ್ಮ ಸಾಹಿತ್ಯ, ರಂಜನೀಯ ಸಾಹಿತ್ಯ, ಈ ಎರಡನ್ನೂ ಸಮತೋಲನಗೊಳಿಸ್ಕೊಳ್ಬೇಕಾದ ಅಗತ್ಯ ಇದೆ. ಈಗ 21 ಶತಮಾನ ನಾವಿದ್ದೇವೆ, ನಾವು ರಂಜನೀಯ ಸಾಹಿತ್ಯದ ಕಡೆ ಹೋಗ್ತಾ ಇದ್ದೀವಿ. ಅದು ಸಿನಿಮಾ ತಗೊಳ್ಳಿ, ಈಗಿನ ಹಾಡುಗಳನ್ನು ತಗೊಳ್ಳಿ, ಆಧುನಿಕ ಪ್ರಪಂಚದಲ್ಲಿ ಈ ವಾಣಿಜ್ಯೀಕರಣಕ್ಕೆ ಒಳಗಾಗಿರುವ ಸಾಹಿತ್ಯ ಪ್ರಕಾರಗಳು ಕೇವಲ ರಂಜನೀಯವಾದಂಥ ಗುಣವನ್ನು ಹೊಂದಿವೆ. ಅದು ಆ ಕ್ಷಣಕ್ಕೆ ಮಾತ್ರ, ಅದು ಕ್ಷಣದಲ್ಲಿ ಮಾತ್ರ ಬರುತ್ತೆ, ಕ್ಷಣದಲ್ಲಿ ಹೋಗ್ತದೆ. ಈಗ ಟಿ ವಿ ಚಾನೆಲ್ಗಳಲ್ಲಿ 100-120 ಚಾನೆಲ್ಗಳಿವೆ, ಸುಮ್ಮನೆ ಒತ್ತುತ್ತಾ ಹೋದರೆ ನಿಮಗೆ ಚಾನೆಲ್ ದೃಶ್ಯ ಕಾಣುತ್ತೆ, ಯಾವುದು ಕೂಡ ಸ್ಥಿರವಾಗಿ ನಿಂತ್ಕೊಳ್ಳಲ್ಲ. ಅದನ್ನು ನಾವೇನು ಮಾಡ್ತೀವಿ, ಅಲ್ಲಿ ಒಂದಿಷ್ಟು ಕುಣಿತ ಬರುತ್ತೆ, ಒಂದಿಷ್ಟು ಹಾಡು ಬರುತ್ತೆ, ತಕ್ಷಣವೇ ಮರ್ತ ಹೋಗ್ಬಿಡುತ್ತೆ, ನಿಮಗೆ ಹೃದಯಸ್ಥವಾಗಲ್ಲ. ನೋಡಿ, ಸಾಹಿತ್ಯದಲ್ಲಿ ಎರಡು ಮುಖಗಳಿವೆ, ಒಂದು ಬೌದ್ಧಿಕವಾದದ್ದು, ಇನ್ನೊಂದು ಹೃದಯಕ್ಕೆ ಸೇರಿದ್ದು. ಬೌದ್ಧಿಕವಾದದ್ದು ಹೃದಯಕ್ಕೆ ಸೇರಿದ್ದು, ಎರಡರಲ್ಲೂ ಕೂಡ ಒಂದು ಶಾಸ್ತ್ರಮತಿ, ಇನ್ನೊಂದು ಸಾಹಿತ್ಯಮತಿ. ಈ ಸಾಹಿತ್ಯ ಮತ್ತು ಈ ಶಾಸ್ತ್ರಮತಿ ಮತ್ತು ಸಾಹಿತ್ಯ ಇದೆಯಲ್ಲ, ಇವೆರಡನ್ನೂ ಒಂದು ಗೂಡಿಸ್ಕೊಳ್ಬೇಕಾದ ಅಗತ್ಯ ಇದೆ. ಕುವೆಂಪು ಅವರ ರಾಮಾಯಣ ದರ್ಶನಂನಲ್ಲಿ, ಪೂತ್ಯನವರ ಹರಿಚರಿತೆಯಲ್ಲಿ, ಇತ್ತೀಚೆಗೆ ಎಚ್ ಎಸ್ ವೆಂಕಟೇಶಮೂರ್ತಿ ಬರೆದ ಬುದ್ಧಚರಣ ಕಾವ್ಯದಲ್ಲಿ, ಪ್ರಾಚೀನ ಕಾವ್ಯ ಬಿಟ್ಟು ಅರಿವಾಚೀನವಾದ ಮಹಾಕಾವ್ಯಗಳಲ್ಲೂ ಕೂಡ ಈ ಎರಡನ್ನೂ ಬುದ್ಧಿಪೂರ್ವಕವಾದದ್ದು ಇದೆಯಲ್ಲ, ಈ ಬುದ್ಧಿಪೂರ್ವಕವಾದದ್ದನ್ನು ಹೃದಯಸ್ಥಗೊಳಿಸಿಕೊಳ್ಳುವ ಬಗೆ ಹೇಗೆ? ಶಾಸ್ತ್ರ ಸಾಹಿತ್ಯವಾಗುವ ಕ್ರಮ ಯಾವುದು? ಈ ಸಾಹಿತ್ಯದ ಒಳಗಡೆ ಈ ಶಾಸ್ತ್ರದ ಕ್ರಮಗಳು ಹೇಗೆ, ಅದರ ಚಲನೆ ಹೇಗೆ ಅಂತ ಹರಿಚರಿತನಲ್ಲಿ ಪೂತ್ಯ ನರಸಿಂಹಾಚಾರ್ಯರು ಮೊದಲ ಆರಂಭದಲ್ಲಿ ಹೇಳ್ತಾರೆ. ಭಾಗವತ ಸಂಪ್ರದಾಯ, ಗಾಂಧೀಜಿಯವರ ಸರ್ವೋದಯ ಸೃಷ್ಟಿ, ಸಮನ್ವಯವಾದಂಥ ರಾಮಕೃಷ್ಣ ಪರಮಹಂಸರ ಸಮನ್ವಯತೆಯ ಕ್ರಮ, ಇವೆಲ್ಲವನ್ನೂ ಕೂಡ ಒಂದು ಸಾಹಿತ್ಯ ತನ್ನೊಳಗಡೆ ಇಟ್ಕೊಳ್ಳುತ್ತೆ, ಆದರೆ ಅದನ್ನು ಹೃದಯಸ್ಥ ಮಾಡುತ್ತೆ. ಹೀಗೆ ಸಾಹಿತ್ಯ ಅನ್ನೋದು ಅಂತರಂಗದ ಶುದ್ಧೀಕರಣಕ್ಕಾಗಿರೋದು. ಒಂದು ಕಲೆಯನ್ನು ಕುಮಾರ ಗಂಧರ್ವ ಅವರ ಯಾರಾದರೂ ಬೈಠಕಗಳನ್ನು ಕೇಳಿದರೆ ನಿಮಗೆ ಅಂತರಂಗದ ವಿಕಾಸ ಆಗುತ್ತೆ, ಅಂತರಂಗವೇ ತೆರೆಯುತ್ತೆ, ನಿಮಗೆ ಬಹಿರ್ಮುಖವಾದ ಮನಸ್ಸು ಅಂತರ್ಮುಖವಾಗಿಬಿಡುತ್ತೆ. ಕುಮಾರ ಗಂಧರ್ವರನ್ನ ನೀವು ಅವರ ನಿರ್ಗುಣಿ ಭಜನ್ಸ್ ಕೇಳಿ, ಅವರ ಬೇರೆ ಬೇರೆ ಬೈಠಕಗಳನ್ನು ಕೇಳಿದಾಗ, ಕರ್ನಾಟಕದಲ್ಲೂ ಬಾಲಮುರಳಿ ಕೃಷ್ಣ ಅವರ ಸಂಗೀತ ಕೇಳಿದಾಗ, ಮುಸುರಿ ಸುಬ್ರಹ್ಮಣ್ಯರವರ ಕಚೇರಿಯನ್ನು ಕೇಳಿದಾಗ, ಸಂಗೀತದಲ್ಲಿ ಇದೊಂದಿದೆ. ಹೀಗೆ ಮಾತು ಮತ್ತು ಧಾತು ಅವೆರಡು ಸಂಯೋಗದ ಈ ಸೃಷ್ಟಿ ಇದೆಯಲ್ಲ ಸಂಗೀತ, ಈ ಸಂಗೀತದ ಒಳಗಡೆ ಒಂದು ಅಂತರಂಗದ ಪರಿವೀಕ್ಷಣೆ ಬರುತ್ತೆ, ಅಂತರಂಗದ ಶುದ್ಧೀಕರಣದ ಕಡೆ ಹೋಗ್ತದೆ. ಎಷ್ಟೆಷ್ಟು ಮಟ್ಟಿಗೆ ಅಂತರಂಗದ ಶುದ್ಧೀಕರಣ ಆಗುತ್ತೋ ಅಷ್ಟೆಷ್ಟು ಮಟ್ಟಿಗೆ ಲೋಕದ ಶುದ್ಧೀಕರಣ ಆಗ್ಬಿಡುತ್ತೆ. ನಾವೀಗ ಏನು ಮಾಡ್ತಾ ಇದ್ದೀವಿ, ನಮ್ಮ ಸಮಾಜ ವಿಜ್ಞಾನಿಗಳು, ವಿಜ್ಞಾನಕ್ಕೆ ಸೇರಿದವರು ಕೇವಲ ಬಹಿರ್ಮುಖದ ಲೋಕದ ಶುದ್ಧೀಕರಣದ ಕಡೆ ಯೋಚನೆ ಮಾಡ್ತಾ ಇದ್ದಾರೆ. ಲೋಕದ ಶುದ್ಧೀಕರಣ ಎಷ್ಟು ಅಗತ್ಯವಾದದ್ದು, ಹಾಗೆ ಅಂತರಂಗದ ಶುದ್ಧೀಕರಣವೂ ಅಷ್ಟೇ ಮುಖ್ಯ. ನಾನೊಂದು ಎದುರುಗಡೆ ಇರುವಂಥ ಒಂದು ಕಸವನ್ನು ಎತ್ತೋದಕ್ಕೆ ಎತ್ತಬೇಕು, ಅದು ತೆಗಿಬೇಕು, ಸ್ವಚ್ಛ ಮಾಡಬೇಕು. ಅದನ್ನು ಹೊರಗಡೆ ಸ್ವಚ್ಛ ಎಷ್ಟು ಮಾಡ್ತೀವೋ ಒಳಗೆ ಕೂಡ ಅಷ್ಟೇ ಸ್ವಚ್ಛ ಆಗಬೇಕು. ಈ ರೀತಿ ಸ್ವಚ್ಛ ಆಗೋದಕ್ಕೆ, ಶುದ್ಧೀಕರಣ ಆಗೋದಕ್ಕೆ ಒಂದು ಕವಿತೆ, ಒಂದು ಕತೆ, ಒಂದು ಕಾದಂಬರಿ, ಒಂದು ಮಹಾಕಾವ್ಯ, ಒಂದು ಆತ್ಮಚರಿತ್ರೆ, ಒಂದು ಜೀವನ ಚರಿತ್ರೆ, ಒಂದು ಪ್ರಬಂಧ ನಮ್ಮನ್ನು ಪ್ರೇರಣೆ ಮಾಡುತ್ತದೆ. ಅದು ಪ್ರಾಚೀನ ಸಾಹಿತ್ಯ ಇರ್ಬೋದು, ಮಧ್ಯಕಾಲೀನ ಸಾಹಿತ್ಯ ಇರ್ಬೋದು, ಆಧುನಿಕ ಸಾಹಿತ್ಯ ಇರ್ಬೋದು. ಮಧುರಚಂದ್ರನ್ನು ಓದ್ದವರಿಗೆ, ಬೇಂದ್ರೆಯವರನ್ನು ಅಭ್ಯಾಸ ಮಾಡಿದವರಿಗೆ, ಕುವೆಂಪು ಅವರು ನೋಡಿದವರಿಗೆ, ಪೂತಿನ ಅವರ ಕವಿತೆಗಳ ಜೊತೆಗೆ ಪ್ರವೇಶ ಮಾಡಿರೋರಿಗೆ ಗೊತ್ತಾಗುತ್ತೆ. ಇದು ಬಹಿರ್ಮುಖದ ಸಂಚಾರ ಎಷ್ಟೆಷ್ಟು ಇರುತ್ತೋ ಅಂತರ್ಮುಖದ ಸಂಚಾರವು ಅಷ್ಟೇ ಸಮಾನಾಂತರವಾಗಿ ಬರುತ್ತೆ. ಮೊದಲು ಬಹಿರ್ಮುಖ, ಬರ್ತಾ ಬರ್ತಾ ಅದು ಅಂತರ್ಮುಖವಾಗಿಬಿಡುತ್ತೆ. ಉಪನಿಷತ್ತುಗಳಲ್ಲಿ ಹೇಳ್ತಿರೋದು ಈ ವಿಚಾರವನ್ನೇ. ನೀನು ನಿನ್ನನ್ನು ನೋಡ್ಕೋ ಒಳಗಡೆ. ನನ್ನ ನಾನು ನೋಡ್ಕೊಳ್ಳೋಕ್ಕೆ ಬೇಕಾಗುವ ಅನೇಕ ಪರಿಕರಗಳಿವೆ. ಅದು ಸ್ನೇಹಿತರೇ ಇರ್ಬೋದು, ಗುರುಗಳಿರ್ಬೋದು, ಶಾಸ್ತ್ರದ ಗ್ರಂಥಗಳಿರ್ಬೋದು, ಇವೆಲ್ಲವೂ ಕೂಡ ನಮ್ಮ ಒಳಗಡೆ ಪ್ರವೇಶ ಮಾಡಬೇಕು. ಆದರೆ ನಮ್ಮ 21ನೇ ಶತಮಾನದ ನಮ್ಮ ಈ ವೇಗದ ಬದುಕಿನಲ್ಲಿ ನಾವೆಷ್ಟು ಮಟ್ಟಿಗೆ ಇದನ್ನು ಅಂತರಂಗದ ವಿಕಾಸಕ್ಕೆ ಇದನ್ನು ಬಳಸ್ತಾ ಇದ್ದೀವಿ? ಸಾಹಿತ್ಯವನ್ನು ಅಂತರಂಗದ ವಿಕಾಸಕ್ಕೆ ಬಳಸಬೇಕಾಗಿತ್ತು. ನಮ್ಮ ಅಂತರಂಗದ ಅದನ್ನೇ ಹೇಳೋದು ಅರಿವಿನ ಸ್ಫೋಟ ಅಂತ ಅದನ್ನು ನಾನು ಕರೆಯೋದು. ಅರಿವಿನ ಸ್ಫೋಟ ಆಗದೇ ಇದ್ರೆ ಅಲ್ಲಮ್ಮಪ್ರಭುದೇವರು ಅನೇಕ ಕಡೆ ಹೇಳ್ತಾರೆ, ಶಬ್ದದೊಳಗೆ ನಿಶಬ್ದ, ಅರಿವಿನೊಳಗೇನು ಅರಿವು, ತನ್ನ ತಾನದಲ್ಲಿ ತನ್ನ ಅರಿವೇ ಗುರು ಅಂತ ಹೇಳುವ ಮಾತನ್ನು ಅವನು 800 ವರ್ಷಗಳ ಹಿಂದೆ ಈ ಮಾತನ್ನು ಹೇಳೋದು. ಅವನು ಇದೇ ಮಾತನ್ನು ಅಭಿಮುಖಪಾದರು ತಮ್ಮ ತಂತ್ರಾಲೋಕದಲ್ಲಿ ಹೇಳಿದರು. ಅವರು ಅನೇಕ 36 ಗ್ರಂಥಗಳು ಬರೆದಿದ್ದಾರೆ. ನಮ್ಮ ಆಧುನಿಕ ಕಾಲದಲ್ಲಿ ಭಾರತದಲ್ಲಿದ್ದಂಥ ಬಹಳ ದೊಡ್ಡ ಉತ್ತರ ಭಾರತದಲ್ಲಿ ಹಜಾರಿ ಪ್ರಸಾದ್ ದ್ವಿವೇದಿ, ಅವರೆಲ್ಲ ಬಹಿರ್ಮುಖದ ಸಂಚಾರವನ್ನು ಅಂತರ್ಮುಖದ ಸಂಚಾರಕ್ಕೆ ಬೇಕಾಗುವ ಒಂದು ಕೀಲಿಕೈ ಅಂತ ತಿಳ್ಕೊಂಡಿದ್ರು, ಅದೊಂದು ಉಪಕರಣ ಅಂತ ತಿಳ್ಕೊಂಡ್ರು. ನಮಗೆ ಯಾವುದೇ ಸಾಧನೆ ಮಾಡಬೇಕಾದ್ರೆ ಇವೆಲ್ಲವೂ ಉಪಕರಣ ಅಷ್ಟೇ, ಇವೆಲ್ಲವೂ ಸಾಧನಗಳು. ಸಾಧ್ಯ ಎಲ್ಲ ಒಂದು ಕಡೆ ಇದೆ. ಆ ಸಾಧ್ಯ ಯಾವುದು ಅಂದರೆ ಅದು ಅಂತರಂಗದ ವಿಕಾಸ. ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಅಂತರಂಗದ ವಿಕಾಸ ಆಗಬೇಕು ಅಂದರೆ ಒಂದು ಶುದ್ಧವಾದಂಥ ಸಂಗೀತವನ್ನು ಕೇಳಬೇಕು. ಒಂದು ಸಣ್ಣ ಉದಾಹರಣೆ ಹೇಳ್ತೇನೆ. ನಮ್ಮಲ್ಲಿ ವಾಗ್ಗೇಕರ್ ವಾಸುದೇವಾಚಾರ್ಯ ಅಂತ ಮೈಸೂರಿನಲ್ಲಿ ಬಹಳ ದೊಡ್ಡ ವಿದ್ವಾಂಸರಿದ್ದರು. ಅವರನ್ನ ಶ್ರೀಮನ್ ಮಹಾರಾಜರು ಕೃಷ್ಣರಾಜ ಒಡೆಯರವರು ಸಂಗೀತ ಕಲಿಯೋಕ್ಕಾಗಿ ಅವರಿಗೆ ಪಟ್ಟಣ ಸುಬ್ರಹ್ಮಣ್ಯರ ಅನ್ನೋರ ಬಳಿ ಕಳಿಸಿದ್ರು. ಅವರ ಮೊದಲೇ ಈ ಮಾತುಕತೆ ಆಗಿತ್ತು, ನೀವು ಕಳಿಸಿ ನಾನು ಅವರಿಗೆ ಹೇಳ್ಕೊಡ್ತೀನಿ ಅಂತ. ಪಟ್ಟಣ ಸುಬ್ರಹ್ಮಣ್ಯವರ ಮನೆಗೆ ಹೋದಾಗ ಬಾಗಿಲಲ್ಲಿ ನಿಂತ್ಕೊಂಡ್ರಂತೆ ಹೊರಗಡೆಯಿಂದ ಒಂದು ತಂಬೂರಿ, ಸುನಾದದ ತಂಬೂರಿ ನಿನಾದ. ಒಂದಿಷ್ಟು ಮೌನ ಅಂದರೆ ಗಾಳಿಯಲ್ಲಿ ನಾದವೇ ಮೈವೆತ್ತಂತಿತ್ತ. ಸುಮ್ಮನೆ ಹೋದರು, ಅಲ್ಲಿ ತಂಬೂರಿ ಶುದ್ಧಿ ಮಾಡ್ತಾ ಇಬ್ಬರು ಶಿಷ್ಯರು ಕೂತ್ಕೊಂಡಿದ್ರು. ಅವ್ರು ಹೇಳಿದ್ರಂತೆ, ಜೊತೆಗೆ ಪಟ್ಟಣ ಸುಬ್ರಹ್ಮಣ್ಯವರು ಉಸಿರಾಡ್ತಾ ಇದ್ದಾಗ, ತಂಬೂರಿ ಕೆಳಮನೆಯಲ್ಲಿದ್ದಾಗ ಅನುಮಂದ್ರದ ಸ್ಥಿತಿಯಲ್ಲಿ ಇಟ್ಕೊಂಡಾಗ ಸ್ವತಃ ಪಟ್ಟಣ ಸುಬ್ರಹ್ಮಣ್ಯವರು ಉಸಿರಾಟದಲ್ಲಿ ಈ ನಾದದ ಅಲೆ ಬರ್ತಿತ್ತಂತೆ. ಇದನ್ನು ವಾಸುದೇವಾಚಾರ್ಯ ಒಂದು ಕಡೆ ಹೇಳ್ತಾರೆ, ಉಚ್ಛ್ವಾಸ ನಿಶ್ವಾಸ ಮಾಡ್ತಿರುವಾಗ ಅದು ನಾದವೇ ಅವರ ದೇಹವೇ ತಂಬೂರಿ. ಅದನ್ನು ನಾವು ತಂಬೂರಿ ಮೀಟಿದವ ಅಂತ ದಾಸರಲ್ಲಿ ಈ ದೇಹವನ್ನೇ ಒಂದು ತಂಬೂರಿ ಅಂತ ಇಟ್ಕೊಂಡು ಅದನ್ನು ಮೀಟಬೇಕು ಅಂತ ಹೇಳ್ತಾರಲ್ಲ, ಈ ರೀತಿ ಒಂದು ಉದಾಹರಣೆಯನ್ನು ಪಟ್ಟಣ ಸುಬ್ರಹ್ಮಣ್ಯರವರ ಸಂಗೀತ ಹೇಳ್ತೀವಿ. ಅವರೊಂದು ಗಾನ ಗಂಧರ್ವ, ಒಂದು ಗಂಧರ್ವ ಸಂಗೀತಕ್ಕೆ ಗಂಧರ್ವ ಸಂಗೀತ ಅಂತ ಹೇಳ್ತೀವಿ. ಈ ಗಂಧರ್ವ ಸಂಗೀತದಲ್ಲಾಗಲಿ, ಕಲೆಯಲ್ಲಾಗಲಿ, ನೃತ್ಯದಲ್ಲಾಗಲಿ, ನಮ್ಮ ಎಲ್ಲ ಪ್ರಕಾರಗಳಲ್ಲೂ ಇದ್ದಿದ್ದೇನೊಂದು ಒಂದು ಅಂತರಂಗದ ವಿಕಾಸಕ್ಕೆ ಈ ಸಾಹಿತ್ಯವನ್ನು ಬಳಕೆ ಮಾಡ್ತಾ ಇದ್ದರು. ವಿಜ್ಞಾನವೂ ಹಾಗೆ, ಆಲ್ಬರ್ಟ್ ಐನ್ಸ್ಟೈನ್ ಇರ್ಬೋದು, ನಮ್ಮ ಕಾಲದ ಬಹಳ ದೊಡ್ಡ ವಿಜ್ಞಾನಿ, ನಮ್ಮ ಕಾಲದ ಅಬ್ದುಲ್ ಕಲಾಂ ಅವರು, ಸರ್ ಸಿ ವಿ ರಾಮನ್, ಎಷ್ಟು ಜನ ಇವರೆಲ್ಲರೂ ಕೂಡ ವಿಜ್ಞಾನವನ್ನು ಬಳಸುವಾಗ ಅದನ್ನು ಲೋಕತಂತ್ರಕ್ಕಾಗಿ, ಅಂತಿಮವಾಗಿ ಅದನ್ನು ಲೋಕದ ಶುದ್ಧೀಕರಣಕ್ಕಾಗಿ ಬಳಸ್ಕೋತಾ ಇದ್ರು. ಅದನ್ನು ಲೋಕದ ಬೆಳವಣಿಗೆಗೆ, ಲೋಕದ ಏಳಿಗೆಗೆ ಒಂದು ವಿಜ್ಞಾನ ಸಾಹಿತ್ಯವನ್ನು ಬಳಸ್ತಾ ಇದ್ರು. ಹಾಗಾಗಿ ವಿಜ್ಞಾನ ಅನ್ನೋದು ಒಬ್ಬ ಮನುಷ್ಯನನ್ನು ಮಂಕ ಕವಿಸ್ಕೊಡೋದು. ಈಗ ನಮ್ಮ ಕೈಗೀಗ ಐಪಾಡ್ಗಳು ಬಂದಿವೆ. ನಮ್ಮ ಸುಧಾಕರ್ ಜಿ ಅವರು ಹೇಳಿದರು, ಹೌದು, ನಮ್ಮ ಕೈನಲ್ಲಿ ಮೊಬೈಲ್ಗಳಿವೆ, ಐಪಾಡ್ಗಳಿವೆ, ಟ್ವಿಟ್ಟರ್ಗಳಿವೆ, ಗೂಗಲ್ ಇದೆ, ವಾಟ್ಸಾಪ್ಗಳಿವೆ. ಅಂತಿಮವಾಗಿ ನಾವು ಯಾವ ಜಗತ್ತಿಗೆ ಹೋಗ್ತಾ ಇದ್ದೀವಿ ಅಂತ ಗೊತ್ತಿಲ್ಲ. ಇವತ್ತಿನ ಮಕ್ಕಳಿಗೆ, ನಮ್ಮ ಸ್ನೇಹಿತರ ಜೊತೆ ಮಾತಾಡ್ತಾ ಹೇಳಿದೆ, ಕೈಯಲ್ಲಿ ಈಗ ಪೆನ್ ಹಿಡಿಯೋಕೆ ಬರ್ತಾ ಇಲ್ಲ ಮಕ್ಕಳಿಗೆ, ಯಾಕೆಂದ್ರೆ ಪೆನ್ ಬರೆಯೋದು ಮರೆತು ಹೋಗ್ತಾ ಇದೆ. ನಮಗೆ ಕೈಯಲ್ಲಿ ಬರೀ ಕೇವಲ ಆನ್ಲೈನ್ನಲ್ಲಿ ಕ್ಲಾಸಸ್ ನಡೀತಾ ಇದೆ. ಕೈ ಬರೆಯೋಕೆ ಹೋದರೆ ಕೈ ಬರೆಯೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಒಂದು ಪುಟ ಬರೆಯೋಕ್ಕಾಗ್ತಾ ಇಲ್ಲ. ಅವರಿಗೆ ಮಾತನಾಡುವ ಶಕ್ತಿ ಕಡಿಮೆ ಆಗಿದೆ. ಒಂದು 5-10 ನಿಮಿಷ ಕೂಡ ಒಂದು ವಿಷಯದ ಬಗ್ಗೆ ಮಾತಾಡೋಕ್ಕಾಗದೆ ಇರುವಂಥ ಒಂದಿದೆ. ಯಾವುದೇ ತಂತ್ರಜ್ಞಾನ, ಯಾವುದೇ ವಿಜ್ಞಾನ ಒಬ್ಬ ವ್ಯಕ್ತಿಯ ವಿಕಾಸಕ್ಕೆ ಕಾರಣ ಆಗಬೇಕೇ ಹೊರತು ಇಡೀ ವ್ಯಕ್ತಿತ್ವವನ್ನೇ ಒಂದು ಮುರುಟಿಕೊಳ್ಳುವಂಥ ಒಂದು ವಿಚಿತ್ರವಾದ ಒಂದು ಸಂದರ್ಭ, ಒಂದು ಸ್ಥಿತಿಯಲ್ಲಿ ನಾವಿದ್ದೇವೆ. ಇಂಥ ಸ್ಥಿತಿಯಿಂದ ನಾವು ಮುಕ್ತವಾಗಬೇಕಾದ್ರೆ ನಮ್ಮ ಇಡೀ, ಅದಕ್ಕೆ ಗಾಂಧೀಜಿಯವರು ಹೇಳಿದ್ದೇನು ಅಂದರೆ, ನಿನ್ನ ಇಡೀ ಕೌಶಲ್ಯವನ್ನು ಯಾವತ್ತೂ ದಮನ ಮಾಡ್ಕೋಬೇಡ ಅಂತ. ನಿನ್ನ ಕೌಶಲ್ಯದ ಕೈಯಲ್ಲಿ ಬರೆಯೋದಿರ್ಬೋದು, ಕಣ್ಣಲ್ಲಿ ನೋಡೋದು ಇರ್ಬೋದು, ಮಾತಾಡೋದು ಇರ್ಬೋದು, ಇಂದ್ರಿಯ ಪ್ರಪಂಚ ಯಾವುದಿದೆಯೋ, ಆ ಶಬ್ದ ಸ್ಪರ್ಶ ರೂಪರಸ ಗಂಧ ಅಂತ ಹೇಳ್ತೀವೋ, ಎಲ್ಲ ವಿಷಯಗಳನ್ನು ಚೆನ್ನಾಗಿ ಅದನ್ನು ಪಕ್ವಗೊಳಿಸ್ಕೊಂಡ್ರೆ ಒಂದು ಇಡೀ ಮಾನವ ದೇಹ ಆಗುತ್ತೆ. ದೇಹದ ಎಲ್ಲ ಪಂಚೇಂದ್ರಿಯಗಳನ್ನು, ಅದು ಕರ್ಮೇಂದ್ರಿಯ, ಅಲ್ಲಿಂದ ಮುಂದೆ ಜ್ಞಾನೇಂದ್ರಿಯಕ್ಕೆ ಹೋಗಿ ಜ್ಞಾನೇಂದ್ರಿಯದಿಂದ ಅವನ ಅಂತರೇಂದ್ರಿಯಕ್ಕೆ ಬಂದು ಅಂತರಿಯದಿಂದ ಅವನ ಅರಿವಿನ ಸ್ಫೋಟ ಆಗುವವರೆಗೂ ಈ ಸಾಹಿತ್ಯ ಕರ್ಕೊಂಡು ಹೋಗ್ಬೇಕು, ಕಲೆ ಕರ್ಕೊಂಡು ಹೋಗ್ಬೇಕು. ಒಂದು ಭವ್ಯವಾದಂತಹ ಒಂದು ಗೋಮಟೇಶ್ವರ ವಿಗ್ರಹವನ್ನು ನೋಡಿದಾಗ ಕುವೆಂಪು ಅವರು ಒಂದು ಪದ್ಯ ಬರೆದ್ರು, ಅವರು ಶ್ರೀ ಗೋಮಟೇಶ್ವರನ ಭವ್ಯ ಸಾನ್ನಿಧ್ಯದಲ್ಲಿ ಅಂತ. ಆ ಪದ್ಯ ಎಷ್ಟು ಚೆನ್ನಾಗಿದೆ ಅಂದರೆ, ಆರೋ ತೆಕ್ಕನೆ ತುಡುಕಿ ಬಾಯಿಮುಚ್ಚಿ ಹಿಡಿದಂತೆ ಮೌನ ಭಾರತಿ ಮಾತು ಮೂರ್ತಿ ಹೋಗಿ ಹೋದಲ್ಲಿ ಶ್ರೀ ಗೋಮಟೇಶ್ವರನ ಭವ್ಯ ಸಾನ್ನಿಧ್ಯದಲ್ಲಿ ಅಂತ ಬರೆದ್ರು. ಅಂದರೆ ಈ ಮಾತು ಮೂರ್ಛೆ ಹೋಗುವ ಒಂದು ಕ್ರಮ ಇದೆಯಲ್ಲ, ಅದೇ ನಿಜವಾದ ಅರ್ಥದಲ್ಲಿ ಅರಿವಿನ ಸ್ಫೋಟ. ಅದು ಮಾತು ನಿಲ್ಲುತ್ತೆ, ಮೌನ ಕೆಲಸ ಮಾಡುತ್ತೆ. ಮಾತು ಹೆಚ್ಚೆಚ್ಚಾದಷ್ಟು ಸುಳ್ಳುಗಳು ಹೆಚ್ಚಾಗುತ್ತೆ, ಮೌನ ಹೆಚ್ಚೆಚ್ಚಾದಷ್ಟು ಸತ್ಯದ ಆವಿಷ್ಕಾರ ಮತ್ತು ಸತ್ಯದ ಯಾವುದನ್ನು ನಮ್ಮ ಪ್ರಾಚೀನರು ಸತ್ಯ ಸತ್ಯವಾದ ಧರ್ಮಂಚರ ಅಂತ ಏನು ಹೇಳಿದ್ರೋ ಅದರಲ್ಲಿ ಈ ವಿಕಾಸ ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಈ ಸಾಹಿತ್ಯ ಅನ್ನೋದು ಕೇವಲ ಜನರ ಅದು ರಂಜನೀಯವಾದದ್ದಲ್ಲ. ಇವತ್ತು ಸಾಹಿತ್ಯನ ನಾವು ಅನೇಕ ರೀತಿ ರಂಜನೆಗಾಗಿ ಬಳಸ್ಕೋತಾ ಇದ್ದೀವಿ. ಆದರೆ ಲಕ್ಷದೀಪೋತ್ಸವದಲ್ಲಿ ಕಳೆದ ನಿನ್ನೆ ನಡೆದ ತ್ರಿಶೂರ್ ಬ್ರದರ್ಸ್ ಅವರ ಹಾಡುಗಾರಿಕೆಯಲ್ಲಿ ನಮ್ಮ ಕರ್ನಾಟಕ ಸಂಗೀತ ಇರ್ಬೋದು, ಹಿಂದೂಸ್ತಾನಿ ಸಂಗೀತ ಇರ್ಬೋದು, ಅಶ್ವಥ್ ಅವರ ಹಾಡುಗಳಿರ್ಬೋದು, ಅನಂತ ಸ್ವಾಮಿ ಅವರ ಭಾವಗೀತೆಗಳನ್ನು ಹಾಡುವಾಗ ಕೇವಲ ಅದು ರಂಜನೀಯ ಅಲ್ಲ, ಇಡೀ ಸಾಹಿತ್ಯದ ಒಳಗಿರುವ ದ್ರವ, ಒಂದು ಅಂತರಂಗದ ದ್ರವವನ್ನು, ಅಧ್ಯಾತ್ಮದ ದ್ರವವನ್ನು, ಅಧ್ಯಾತ್ಮದ ಧಾತುವನ್ನು ಅದನ್ನು ಹಾಗೇ ಮೀಟಿ ಹೇಳ್ತಾ ಇದ್ರು. ಸಂಗೀತದಲ್ಲಿ ಮಾತು ಮತ್ತು ಧಾತು ಇದೆ, ಮಾತು ಹೆಚ್ಚಾದರೆ ಧಾತು ವಿಕಲ್ಪವಾಗಿಬಿಡುತ್ತೆ, ಧಾತು ವಿಕಲ್ಪ ಆಗದೇ ಇರೋ ಹಾಗೆ ಮಾತನ್ನು ಬೆರೆಸಬೇಕು ಅನ್ನೋದು ಒಂದು ಗುಣ. ವಾಗ್ಯಕರ ವಾಸವಾಚಾರ್ಯ ವಿ ಸೀತಾರಾಮಯ್ಯ ಅವರಿಗೆ ಒಂದು ಸಂದರ್ಶನದಲ್ಲಿ ಈ ಮಾತನ್ನು ಹೇಳ್ತಾರೆ, ಯಾವಾಗಲೂ ಧಾತುವನ್ನು ವಿಕಲ್ಪ ಮಾಡಿಕೊಡೋದು, ಆದರೆ ಮಾತು ಧಾತುವನ್ನು ಅನುಸರಿಸಬೇಕೆ ಹೊರತು ಈ ಧಾತು ಮಾತನ್ನು ಅನುಸರಿಸಿಕೊಳ್ಕೊಳ್ಳೋದು. ಧಾತು ಅಂದರೆ ನಾದ, ಮಾತು ಅಂದರೆ ಸಾಹಿತ್ಯ. ಈ ಸಂಗೀತದಲ್ಲೂ ಈ ಮಾತು ಧಾತುಗಳ ಸಂಯೋಗದ ಸ್ಥಿತಿಯನ್ನು ನಮ್ಮ ಹಿಂದಿನ ಪೂರ್ವಿಕರು ಅದನ್ನು ಚೆನ್ನಾಗಿ ತಿಳಿದಿದ್ರು. ಒಂದು ಭೈರವಿ ರಾಗ ಇರ್ಬೋದು, ಆರಭಿ ಇರ್ಬೋದು, ಬೇಗಡೆ ಇರ್ಬೋದು, ಹಂಸಧ್ವನಿ ಇರ್ಬೋದು, ಕಿಶೋರಿ ಅಮೌಂಟ್ಕರ್ ಅವರು ಹಾಡ್ತಾ ಇದ್ರೆ ನಿಮಗೊಂದು ದೈವದ ಪದತಲದಲ್ಲಿ ಒಂದು ಕೂತ್ಕೊಂಡಿದ್ದೀನಿ ಅಂತ ಒಂದು ಅನುಭವ ಬರುತ್ತೆ ನಿಮಗೆ. ಅಬ್ದುಲ್ ಕರೀಂ ಖಾನ್ ಸಾಹೇಬರ ಹಳೇ ಎಲ್ ಪಿಗಳನ್ನು ತೆಗೆದು ನೀವು ಕೇಳಿದ್ರೆ ಇದು ಯಾವುದು ನಮ್ಮ ಕಾಲದ ನಾವು ಏನೀಗ ರಂಜನೀಯವಾಗಿದೆಯೋ ಅಂಥ ಅದಲ್ಲ, ಇದರೊಳಗಡೆ ಏನೋ ಒಂದು ಕಡೆ ನಮ್ಮನ್ನು ಮೀಟ್ತಾ ಇದೆ. ನಮ್ಮ ಬುದ್ಧಿ ವಿಕಾಸ ಆಗ್ತಾ ಇದೆ, ಬುದ್ಧಿ ಅರಳುತ್ತಾ ಇದೆ, ಹೃದಯದೊಳಗಡೆ ಅಪ್ಪಿಕೊಳ್ಳುವಂಥ ಒಂದು ಸ್ವಭಾವ ಬಂದಿದೆ ಅಂತ ನಮ್ಗೆ ಗೊತ್ತಾಗುತ್ತೆ. ಇದು ಸಂಗೀತದ ವಿಷಯದಲ್ಲೂ ಅಷ್ಟೇ ಸತ್ಯ, ಕಲೆಗಳಲ್ಲಿ ಅದು ಯಾವುದೇ ಕಲೆ, ಸಂಗೀತ ಕಲೆ ಇರ್ಬೋದು, ಶಿಲ್ಪಕಲೆ ಇರ್ಬೋದು, ವಾಸ್ತು ಶಿಲ್ಪ ಇರ್ಬೋದು, ನೃತ್ಯ ಇರ್ಬೋದು, ಪ್ರತಿಯೊಂದು ಕಲೆಗಳಲ್ಲೂ ಕೂಡ ಈ ಅಧ್ಯಾತ್ಮ ಅನ್ನೋದು ಅದರ ಶ್ರೇಣಿ ಅದರ ಪ್ರಥಮಾದ್ಯತೆ ಆಗಿರಬೇಕು. ಕರ್ನಾಟಕದ ಕನ್ನಡದ ಇಡೀ ಪ್ರಾಚೀನ ಸಾಹಿತ್ಯ, ಮಧ್ಯಕಾಲೀನ ಸಾಹಿತ್ಯ ಮತ್ತು ಆಧುನಿಕ ಸಾಹಿತ್ಯ, ನಾನು ಹೆಚ್ಚು ಕಡಿಮೆ ನವೋದಯಕ್ಕೆ ನಾನು ನಿಂತು ಈ ಮಾತುಗಳು ಹೇಳ್ತೇನೆ. ಆ ಅಷ್ಟೂ ಜನ ಕವಿಗಳಿಗಿದ್ದಿದ್ದೇನು ಅಂದರೆ ಮೊದಲು ಅಧ್ಯಾತ್ಮ, ಈ ಅಧ್ಯಾತ್ಮದ ನಿಶ್ಚಿತವಾದಂಥ ಒಂದು ಪ್ರಯೋಜನವನ್ನು. ರತ್ನಾಕರಣೀಯ ಭರತೇಶ ವೈಭವವನ್ನು ನೀವು ಯಾವುದೇ ಸಂಧಿ ತೆಗೆದು ಓದಿ, ಅವನ ಸಾಂಗತ್ಯದ ಒಳಗಡೆ ಸೂಕ್ಷ್ಮವಾಗಿ ಅಡಗಿರೋ ಒಂದು ಅಧ್ಯಾತ್ಮವನ್ನು ಕಾಣ್ತೀರಿ ನೀವು. ನನ್ನನ್ನೇ ನಾನು ನೋಡ್ಕೊಳ್ಳೋದಕ್ಕೆ ಅದಕ್ಕೊಂದು ಉಪಾಯ ಆಗುತ್ತೆ. ಇಂಥ ಉಪಾಯವನ್ನು ಕಲ್ಪಿಸಿಕೊಟ್ಟವನು ಮಧ್ಯಕಾಲೀನ ಸಾಹಿತ್ಯದಲ್ಲಿ ನನಗೆ ತುಂಬ ಮೆಚ್ಚುಗೆ ಆದವನು ರತ್ನಾಕರಣೀಯ ಭರತೇಶ ವೈಭವ. ಚಾಮರಸನ ಪ್ರಭುಲಿಂಗ್ಲೀಲೆ, ಹರಿಹರನ ಬಸವರಾಜ ದೇವರಗಳೇ, ಅಲ್ಲಮ್ಮ ಪ್ರಭು ದೇವರಗಳೇ, ಅವನದೇ ಗಿರಿಜಾ ಕಲ್ಯಾಣ, ಪ್ರಾಚೀನ ಸಾಹಿತ್ಯದಲ್ಲಿ ಪಂಪನ ಆದಿಪುರಾಣ, ಬಹುಶಃ ಪಂಪನ ಆದಿಪುರಾಣಕ್ಕೆ ಸಮದಂಡಿಯಾದಂಥ ಇನ್ನೊಂದು ಕೃತಿ ಯಾವ ಸಾಹಿತ್ಯದಲ್ಲಿಲ್ಲ, ಬಹುಶಃ ಭಾರತದ ಮಾತ್ರ ಅಲ್ಲ ಇಡೀ ವಿಶ್ವ ಸಾಹಿತ್ಯದಲ್ಲಿಯೇ ಆದಿಪುರಾಣಕ್ಕೆ ಸಮಾನಾಂತರವಾದ ಮತ್ತು ಆದಿಪುರಾಣದಲ್ಲಿ ಅವನು ಹುದುಗಿಸಿಟ್ಟಿರುವ ಈ ಅಧ್ಯಾತ್ಮ ಮತ್ತು ಸಾಹಿತ್ಯದ ನಡುವಿನ ಅನ್ಯೋನ್ಯತೆಯನ್ನು ಅವನಷ್ಟು ಚೆನ್ನಾಗಿ ಬಿಡಿಸಿಟ್ಟು ಹೇಳಿದವನು ಬಹುಶಃ ಇನ್ನೊಬ್ಬ ಇಲ್ಲ ಅಂತ. ನನ್ನ ಗುರುಗಳಾದ ರಂಗನಾಥ್ ಶರ್ಮರು ಪಂಪ ಭಾರತವನ್ನು ಎಡಿಟ್ ಮಾಡುವಾಗ ಅವರೊಂದು ಸಾಲ್ ಬರೆದರು, ನಾನು ಪಂಪನನ್ನು ಈ ಆದಿಪುರಾಣವನ್ನು ಸಂಪಾದನೆ ಮಾಡುವಾಗ ನನಗೆ ಬಂದಿದ್ದು ಏನು ವಿಶೇಷ ಅಂದರೆ ಇಂಥ ಒಬ್ಬ ಕವಿ ಸಂಸ್ಕೃತದಲ್ಲೂ ಈ ಸಮಾನಾದ ಈ ಪಂಪನಿಗೆ ಸಮನಾದ ಒಬ್ಬ ಕವಿ ಸಂಸ್ಕೃತದಲ್ಲಿ ಇದ್ದಾನ ಇಲ್ವೋ ಅಂತ ಅನ್ನೋದು ಕೂಡ ನನಗೆ ಅನುಮಾನ ಬರುತ್ತೆ ಅಂತ. ಯಾಕೆಂದ್ರೆ ರಂಗನಾಥ್ ಶರ್ಮರು ನನ್ನ ಗುರುಗಳು, ಅವರು ವೇದಾಂತ ಕಾವ್ಯ ಸಾಹಿತ್ಯ ಇತ್ಯಾದಿಗಳಲ್ಲಿ ಅಭೂತಪೂರ್ವವಾದ ಸಾಧನೆ ಮಾಡಿದವರು. ಅವರಿಗೆ ಈ ಮಾತು ಹೇಳುವಾಗ ಕಾಳಿದಾಸ ಇದ್ದಾನೆ ನೆನಪಲ್ಲಿ, ಬಹುಭೂತಿ ಇದ್ದಾನೆ, ಭಾಸ ಇದ್ದಾನೆ, ವಾಲ್ಮೀಕಿಗಳಿದ್ದಾರೆ, ವ್ಯಾಸರಿದ್ದಾರೆ, ಇಷ್ಟು ಕವಿತೆಯನ್ನು ಇಟ್ಕೊಂಡು ಈ ಮಾತು ಹೇಳ್ತಾರೆ. ಆದಿಪುರಾಣಕ್ಕೆ ಆ ಎತ್ತರಕ್ಕೆ ಏರಬಲ್ಲ ಇನ್ನೊಂದು ಭಾರತೀಯ ಅದು ಸಂಸ್ಕೃತ ಸಾಹಿತ್ಯದಲ್ಲಿ ಇಂಥ ಬಗ್ಗೆ ಒಂದು ಕೃತಿ ಇದೆಯೋ ಇಲ್ವೋ ಅನ್ನೋ ಬಗ್ಗೆ ನನಗಿನ್ನೂ ಅನುಮಾನ ಇದೆ ಅಂತ. ಆದಿಪುರಾಣದ ಪಂಪನಿಂದ ಹಿಡಿದು ಇತ್ತೀಚೆಗೆ ಕಳೆದ 20 ವರ್ಷಗಳ ಹಿಂದೆ ಚಾರುಚರಿತ್ರ ಕಾವ್ಯ ಬಂತು, ಹಂಪನ ಅವರ ಕಾವ್ಯ, ಅದು ಬೇರೆ ಬೇರೆ ಭಾಷೆಗಳಿಗೆ ಅನುವಾದ ಆಗಿದೆ. ಹೀಗೆ ಈ ಸಾಹಿತ್ಯದ ಮುಖದಲ್ಲಿ ಈ ಅಧ್ಯಾತ್ಮ ಅನ್ನೋದು ಕೇಂದ್ರವಾದರೆ ಸಾಹಿತ್ಯಕ್ಕೊಂದು ಬಲ ಬರುತ್ತೆ, ನಮ್ಮ ಹೃದಯ ವಿಕಾಸ ಆಗುತ್ತೆ, ಅರಿವಿನ ಸ್ಫೋಟ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಇಂಥ ಅರಿವಿನ ಸ್ಫೋಟ ಆಗೋದು ಆದಾಗ ನಾವು ಜೀವನವನ್ನು ನೋಡೋದಕ್ಕೆ ಬೇಕಾಗುವ ಮೂರನೇ ಕಣ್ಣು ನಮ್ಗೆ ಒದಗುತ್ತೆ. ಸಾಹಿತ್ಯ ಕೊಡೋದು ಏನಂದ್ರೆ ಮೂರನೇ ಕಣ್ಣನ್ನ, ಅವನು ಮುಕ್ಕಣ್ಣ ಅಂತ ಈಶ್ವರನ ಕರೆಯೋದಕ್ಕೆ ಕಾರಣ ಏನು ಅಂದ್ರೆ ಈ ಹಣೆಗಣ್ಣನ್ನು ತಿರುಗಿತಾನ ಅವನು. ಈ ಹಣೆಗಣ್ಣು ತೆರೆಯೋದು ಅಂದ್ರೆ ಅದು ಕಲೆ, ಸಾಹಿತ್ಯ, ಅಧ್ಯಾತ್ಮ ಇವುಗಳಿಂದ ಮಿಶ್ರಿತಗೊಂಡಂಥ ಮೂರನೇ ಕಣ್ಣನ್ನ ನಮ್ಮಲ್ಲಿ ತೆರೆದಂಗಾಗುತ್ತೆ. ಈ ಮೂರನೇ ಕಣ್ಣನ್ನು ತೆರೆಯೋದಕ್ಕಾಗಿ ಸಾಹಿತ್ಯ ಬೇಕು. ಸಾಹಿತ್ಯ ಸಮ್ಮೇಳನದ ಮುಖ್ಯ ಉದ್ದೇಶ ನನಗೆ ತಿಳಿದಿರೋ ಹಾಗೆ ಪೂಜ್ಯ ಹೆಗಡೆಜಿಯವರ ಉದ್ದೇಶ ಇರೋದೇನು ಅಂದರೆ ಅಧ್ಯಾತ್ಮವನ್ನು ನಾವು ದೀಪ ಬೆಳಗಿಸೋದು. ಆ ದೀಪದ ಬಗ್ಗೆ ಡಾಕ್ಟರ್ ಕೆ ಸುಧಾಕರ್ ಅವರು ಬಹಳ ಮಾರ್ಮಿಕವಾಗಿ ಮತ್ತು ಅತ್ಯಂತ ಅಮೂಲ್ಯವಾದಂಥ ಕೆಲವು ಮಾತುಗಳನ್ನು ಆಡಿದ್ರು. ನಿಜ, ಹೊರಗಿನ ದೀಪ ಇದೆ, ನಾವು ಒಳಗಿನ ದೀಪ ಹಚ್ಕೊಳ್ಳೋಣ. ಹೊರಗಿನ ದೀಪ ಹಚ್ಚುವ ಕಾಲಕ್ಕೆ ಒಳಗಿನ ದೀಪವೂ ಬೆಳಗಬೇಕು. ಅದಕ್ಕಾಗಿನೇ ನಿಜಗುಣ ಶಿವಿಗೆ ಒಂದು ಮಾತು ಹೇಳ್ತಾರೆ, ಜ್ಯೋತಿ ಬೆಳಗುತ್ತಿದೆ, ಪರಂಜ್ಯೋತಿ ಬೆಳಗುತ್ತಿದೆ ಅಂತ. ಜ್ಯೋತಿ ಹೊರಗಡೆ ಬೆಳಗ್ತಾ ಇದೆ, ನಿಜ, ಒಳಗಿರುವ ಪರಂಜ್ಯೋತಿಯು ಬೆಳಗ್ಬೇಕಲ್ಲ. ಹೊರಗಡೆ ಹಚ್ಚಿದ್ರೆ ಮಾತ್ರ ಅಲ್ಲ, ಇದು ಬೆಳಗಿಸೋದು, ಹೊರಗಡೆಯೂ ಬೆಳಗಿಸಿ ನಮ್ಮ ಅಂತರಂಗವನ್ನು ಬೆಳಗಿಸಿಕೊಳ್ಳೋದಕ್ಕೆ ಈ ಸಾಹಿತ್ಯ ಅನ್ನೋದು ಬೇಕು. ಈಗ ತಿಳಿದಾಗ ಮಾತ್ರ ನಮಗೆ ಉಳಿದ ಎಲ್ಲ ಕ್ಲೇಶಗಳಿಂದ, ಎಲ್ಲ ಬಗೆಯ ಅನೌಚಿತ್ಯಗಳಿಂದ ನಾವು ಪಾರಾಗೋಕ್ಕೆ ಮಾತ್ರ ಸಾಧ್ಯ. ನಾನು ಇತ್ತೀಚೆಗೆ ನಮ್ಮ ಗಜಾನನ ಶರ್ಮರ ಕಾದಂಬರಿ ಓದಿ ನಾನು ಮೂಕ ವಿಸ್ಮಿತನಾದೆ. ಆ ಕಾದಂಬರಿಯನ್ನು ಓದ್ತಾ ಇರುವಾಗ ನಮಗನ್ಸುತ್ತೆ ಅಲ್ಲಿ ಬರೀ ಸಾಹಿತ್ಯ ಮಾತ್ರ ಅಲ್ಲ, ಅದರೊಳಗಡೆ ಒಂದು ಮಾನವೀಯ ಸಂಬಂಧ ಇದೆ, ಸಂಸ್ಕೃತಿಯ ಸಂಬಂಧಗಳಿವೆ, ಕುಟುಂಬಗಳ ಸಂಬಂಧ ಇದೆ, ಬಿರುಕುಗಳಿವೆ, ಅದೇ ಧೀರೋದಾತ್ವದ ನಿಲುವು ಇದೆ. ಓದುವಾಗ ಆ ಭಾಷೆಯ ಒಳಗಡೆ ಒಂದು ಮೈನಲ್ಲಿ ಈ ಅಧ್ಯಾತ್ಮ ಅನ್ನೋ ಒಂದು ರಸ ಕೂಡ ಹರಿಯುತ್ತೆ. ಅದನ್ನೇ ಪ್ರಾಚೀನರು ಶಾಂತರಸ ಅಂತ ಕರೆದರು. ಈ ಶಾಂತ ಅನ್ನೋದು ಇದೆಯಲ್ಲ, ಇದೇ ಶೃಂಗಾರದಿಂದ ಶುರು ಮಾಡಿಕೊಂಡು ಶಾಂತದಲ್ಲಿ ಅದು ಪರಿವಸವನ ಆಗುತ್ತೆ. ಯಾವುದೇ ಬದುಕು ಜೀವನ ಅನ್ನೋದು ಶೃಂಗಾರದಿಂದ ಬರುತ್ತೆ. ನಿಜ, ಶೃಂಗಾರದಿಂದ ಪ್ರಾರಂಭವಾಗಿ ಶೃಂಗಾರ ವೀರ ಕರುಣ ಹಾಸ್ಯ ಬೀಭತ್ಸ ಭಯಾನಕ ಅದ್ಭುತದಿಂದ ಬಂದು ಶಾಂತದಲ್ಲಿ ನಿಂತ್ಕೊಳ್ಳುತ್ತೆ. ಅದಕ್ಕೆ ಮಹಾಭಾರತವನ್ನು ಶಾಂತಕ್ಕೂ, ಕರುಣವನ್ನು ರಾಮಾಯಣಕ್ಕೂ ಭಾರತೀಯ ಸಂಸ್ಕೃತಿ ಭಾರತೀಯ ಸಾಹಿತ್ಯದಲ್ಲಿ ಹೇಳಿದ್ದು. ಇಂಥ ಸಾಹಿತ್ಯದ ಅಧ್ಯಯನ, ಇಂಥ ಸಾಹಿತ್ಯದ ಕುರಿತಾದಂಥ ಚಿಂತನೆ ಇದೆಯಲ್ಲ, ಇದು ನಮಗೆ ಬಹಳ ಅವಶ್ಯಕವಾದ ಇವತ್ತು. ಈ ಸಾಹಿತ್ಯ ಅನ್ನೋದು ಕೇವಲ ರಂಜನೀಯವಾದದ್ದಲ್ಲ, ಅದು ಅಂತಿಮವಾಗಿ ನಮ್ಮ ಅಂತರಂಗದ ಸ್ಫೋಟ, ಅರಿವಿನ ಬಾಗಿಲನ್ನು ತೆರೆಯೋದಕ್ಕೆ ಒಂದು ದಾರಿದೀಪ ಅನ್ನೋದನ್ನು ನಾವು ಮನಗಾಡಬೇಕಾದಂಥದ್ದು ಸಂದರ್ಭ ಈ 21ನೇ ಶತಮಾನದಲ್ಲಿದೆ. ಇಂಥ ವಿಚಾರಗಳನ್ನು ಕೆಲವು ವಿಚಾರ ತಮ್ಮ ಜೊತೆಗೆ ಹಂಚಿಕೊಳ್ಳೋಕ್ಕಾಗಿ ನನಗೆ ಇಂಥದ್ದೊಂದು ಅವಕಾಶವನ್ನು, ಬಹಳ ದಿವ್ಯವಾದ ಅವಕಾಶ, ಧರ್ಮಸ್ಥಳದ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ನನಗೆ ಕೊಟ್ಟು ನನ್ನಿಂದ ಈ ಕೆಲವು ಮಾತುಗಳು ಆಡಿಸಿದ್ದಾರೆ. ಅದು ನಾನು ಮಾತಾಡಿದ್ದಲ್ಲ, ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಮತ್ತು ಪೂಜ್ಯ ಹೆಗಡೆಜಿ ದಂಪತಿಗಳು ನನ್ನಿಂದ ಆಡಿಸಿದ್ದಾರೆ. ಅವರಿಗೆ ನಾನು ನತಮಸ್ತಕನಾಗಿ ನಾನು ನಮಸ್ಕಾರಗಳನ್ನು ಹೇಳ್ತಾ ಈ ಕೆಲವು ಮಾತುಗಳನ್ನು ತಮ್ಮ ಜೊತೆಗೆ ಹಂಚ್ಕೊಳ್ಳೋಕೆ ಅವಕಾಶ ಮಾಡಿಕೊಡೋದಕ್ಕಾಗಿ ಇದರ ಹಿಂದೆ ಇರುವಂಥ ಸುರೇಂದ್ರ ಕುಮಾರ್ ಜಿ ಅವರಿಗೆ, ಹರ್ಷೇಂದ್ರ ಕುಮಾರ್ ಜಿ ಅವರಿಗೆ, ಈ ಎಲ್ಲ ಮಾತುಗಳು ಕೇಳಿದ ವೇದಿಕೆಯ ಮಹನೀಯರಿಗೂ ಮತ್ತು ಈ ಸಭಾಂಗಣದಲ್ಲಿರುವ ಸಮಸ್ತರಿಗೂ ನಾನು ತಲೆಬಾಗಿ ನಮಸ್ಕಾರ ಮಾಡ್ತೇನೆ. ಆತ್ಮೀಯ ಶ್ರೋತೃಗಳೇ, ಬಹಳ ಅರ್ಥಪೂರ್ಣವಾಗಿರ್ತಕ್ಕಂತಹ ಮಾತುಗಳನ್ನು ಪ್ರೊಫೆಸರ್ ಮಲ್ಲೇಪುರಂ ಜಿ ವೆಂಕಟೇಶ್ ಅವರು ಮಾತಾಡಿದರು. ಮಾರ್ಮಿಕವಾದ ಮಾತು, ಮರ್ಮಕ್ಕೆ ತಾಗುವಂತಹ ಮಾತುಗಳು. ಅಂದರೆ ಸಾಹಿತ್ಯ ಎನ್ನುವಂಥದ್ದು ಹಾಗೆ ಮೂರನೇ ಕಣ್ಣನ್ನು ತೆರಿಬೇಕು ಅಂತ ಹೇಳಿ, ಮಾನಸಿಕವಾಗಿ ಶುದ್ಧತೆಯನ್ನು ನಾವು ಪಡ್ಕೊಳ್ಬೇಕು. ದೈಹಿಕ ಶುದ್ಧತೆಗೆ ಬೇಕಾದಷ್ಟು ವ್ಯವಸ್ಥೆಗಳಿವೆ ಆಧುನಿಕ ಪ್ರಪಂಚದಲ್ಲಿ. ಆದರೆ ದೈಹಿಕ ಶುದ್ಧತೆಯ ಮಹತ್ವಕ್ಕಿಂತಲೂ ಕೂಡ ಅಂತರಂಗದ ಅಂತರ್ಮುಖಿಯಾಗಿರ್ತಕ್ಕಂಥ ಶುದ್ಧತೆ ಬಹಳ ಮುಖ್ಯ ಅಂತ ಹೇಳಿ, ಆತ್ಮಶುದ್ಧವಾಗಿರಬೇಕು ಅಂತ ಹೇಳಿ ಸಾಹಿತ್ಯದ ಮುಖಾಂತರ ಅನೇಕ ಉದಾಹರಣೆಗಳು ಬಹಳ ಸ್ಪಷ್ಟವಾಗಿ ಮತ್ತು ಸರಳವಾಗಿ ನಮ್ಮ ಮನಸ್ಸಿಗೆ ಹಾಕುವ ರೀತಿಯಲ್ಲಿ ಪ್ರೊಫೆಸರ್ ಮಲ್ಲೇಪುರಂ ಜಿ ವೆಂಕಟೇಶ್ ಅವರು ವಿವರಿಸಿದ್ದಾರೆ. ಸಾಮಾನ್ಯವಾಗಿ ಕೇಳುಗ ಬಂಧುಗಳೇ, ಈ ಸಾಹಿತ್ಯ ಎನ್ನುವಂಥದ್ದು ಹಾಗೆ ಮಾನಸಿಕವಾಗಿ ನಮಗೆ ಸಂತೋಷವನ್ನು ಕೊಡ್ತದೆ, ದೈಹಿಕವಾಗಿರ್ತಕ್ಕಂಥ ಚೈತನ್ಯವನ್ನು ಕೊಡ್ತದೆ. ಬದುಕನ್ನು ಹೇಗೆ ಬದುಕಬೇಕು, ಬದುಕಿನ ರೀತಿ ನೀತಿಗಳು ಹೇಗಿರಬೇಕು, ಮತ್ತು ಈ ಪುಸ್ತಕವನ್ನು ಅಥವಾ ಸಾಹಿತ್ಯವನ್ನು ಹಿರಿಯರು ದಾರ್ಶನಿಕರು ಹೇಳ್ತಾರೆ, ಒಬ್ಬ ಒಳ್ಳೆಯ ಸ್ನೇಹಿತ ಅಂತೇಳಿ. ಪುಸ್ತಕಕ್ಕಿಂತ ಒಳ್ಳೆಯ ಸ್ನೇಹಿತ ಮತ್ತೊಬ್ಬ ಇಲ್ಲ ಅಂತ ಹೇಳಿ. ನಮ್ಮ ಕೆಲವೊಮ್ಮೆ ಆ ಹಾಸ್ಯ ಸಂಜೆಯ ಕಾರ್ಯಕ್ರಮಗಳಲ್ಲಿ ಪ್ರಾಣೇಶ್ ಅವರು ಹೇಳ್ತಿರ್ತಾರೆ ಏನು ಅಂತ ಹೇಳಿದ್ರೆ, ಮೊಬೈಲ್ ಹೇಳ್ತದಂತೆ, ನನ್ನನ್ನು ತಲೆ ತಗ್ಗಿಸಿ ನನ್ನನ್ನು ನೋಡು, ನಿನ್ನನ್ನು ತಲೆ ಎತ್ತದ ಹಾಗೆ ಮಾಡ್ತೇನೆ ಅಂತ ಹೇಳಿ. ಪುಸ್ತಕ ಹೇಳ್ತದಂತೆ, ತಲೆ ತಗ್ಗಿಸಿ ನನ್ನನ್ನು ಓದು, ನಿನ್ನನ್ನು ತಲೆ ಎತ್ತಿ ಬದುಕುವ ಹಾಗೆ ಮಾಡ್ತದೆ ಅಂತ ಹೇಳಿ. ಅಂದ್ರೆ ಸಾಹಿತ್ಯ ಅನ್ನುವಂಥದ್ದು ಹಾಗೆ ಬಹಳ ಅದು ಸ್ಪಷ್ಟ ಮತ್ತು ಒಂದು ಬದುಕಿಗೆ ಸುಂದರವಾಗಿರ್ತಕ್ಕಂಥ ಒಂದು ಮಾರ್ಗದರ್ಶನವನ್ನು ಕೊಡ್ತದೆ ಸಾಹಿತ್ಯ. ನಾನು ವಿದ್ಯಾರ್ಥಿಗಳಿಗೆ ಪಾಠ ಮಾಡುವಾಗ ನಮಗೊಂದು ಪಾಠ ಇದೆ, ಸಾಹಿತ್ಯ ಅಂದ್ರೆ ಏನು, ಸಾಹಿತ್ಯ ವಿಶೇಷತೆ, ಸಾಹಿತ್ಯದ ವ್ಯಾಪ್ತಿ ಏನು ಅಂತ ಹೇಳಿ, ಅದ್ರ ಬಗ್ಗೆ ನಾವು ಮುಂದಕ್ಕೆ ಮಾತಾಡ್ತೇವೆ. ಇದೀಗ ಶ್ರೀಯುತ ಡಾಕ್ಟರ್ ಗಜಾನನ ಶರ್ಮ ಸಾಗರ ಇವರು ಉಪನ್ಯಾಸವನ್ನು ನೀಡಲಿಕ್ಕಿದ್ದಾರೆ, ಅವರಿಗೀಗ ಗೌರವಾರ್ಪಣೆಯನ್ನು ಮಾಡ್ತಾ ಇದ್ದಾರೆ. ಇದೀಗ ಡಾಕ್ಟರ್ ಗಜಾನನ ಶರ್ಮ ಅವರಿಗೆ ಶ್ರೀ ಡಿ ಹರ್ಷೇಂದ್ರ ಕುಮಾರ್ ಅವರು, ಶ್ರೀಕ್ಷೇತ್ರ ಧರ್ಮಸ್ಥಳದ ಶ್ರೀ ಡಿ ಹರ್ಷೇಂದ್ರ ಕುಮಾರ್ ಅವರು ಶಾಲು ಹೊದಿಸಿ ಹಾರವನ್ನು ಹಾಕುವುದರ ಮುಖಾಂತರ ಗೌರವಾರ್ಪಣೆಯನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿ ಇದೀಗ ಕೆಪಿ ಪುತ್ತೂರಾಯ ಅವರಿಗೆ ಗೌರವಾರ್ಪಣೆಯನ್ನು ಮಾಡ್ತಾ ಇದ್ದಾರೆ ಶ್ರೀ ಡಿ ಹರ್ಷೇಂದ್ರ ಕುಮಾರ್ ಅವರು ಧರ್ಮಸ್ಥಳ. ಹಾಗೆ ಅನಿತಾ ಸುರೇಂದ್ರ ಸುಪ್ರಿಯಾ ಹರ್ಷೇಂದ್ರ ಕುಮಾರ್ ಅವರು ಡಾಕ್ಟರ್ ಪಿ ಚಂದ್ರಿಕಾ ಅವರಿಗೆ ಹಾರಾರ್ಪಣೆ ಮಾಡುವುದರ ಮುಖಾಂತರ ಗೌರವವನ್ನು ಸಲ್ಲಿಸ್ತಾ ಇದ್ದಾರೆ. ವೇದಿಕೆಯಲ್ಲಿ ಮುಂದಕ್ಕೆ ಮೂರು ಉಪನ್ಯಾಸಗಳು ನೆರವೇರಲಿಕ್ಕಿದೆ. ವೇದಿಕೆಯಲ್ಲಿ ಡಾಕ್ಟರ್ ಗಜಾನನ ಶರ್ಮ ಅವರು ಇದೀಗ ಮಾತಾಡ್ಲಿಕ್ಕಿದ್ದಾರೆ. ಅವರ ಈಗಾಗಲೇ ಹೇಳಿದ್ರು, ಪೂಜ್ಯ ಕಾವಂದರು ಕೂಡ ಹೇಳಿದ್ರು ಡಾಕ್ಟರ್ ಗಜಾನನ ಶರ್ಮರ ಕಾದಂಬರಿಗಳ ಬಗ್ಗೆ ಮತ್ತು ಸಾಹಿತ್ಯದ ಬಗ್ಗೆ. ಆ ಸಾಹಿತ್ಯದಿಂದ ಪ್ರೇರೇಪಣೆಗೊಂಡಂತಹ ಪರಂ ಪೂಜ್ಯ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಅವರು ಅಲ್ಲಿ ಒಂದು ಐತಿಹಾಸಿಕ ಕಾದಂಬರಿಗೆ ಸಂಬಂಧಪಟ್ಟಂತೆ ಅಲ್ಲಿ ಒಂದು ಸ್ಮಾರಕವನ್ನು ಕೂಡ ಸ್ಥಾಪನೆ ಮಾಡಬೇಕು ಅಂತ ಹೇಳಿ ಅವರು ಬಯಸಿದ್ದಾರೆ ಮತ್ತು ಆ ಕಾರ್ಯ ಈಗಾಗಲೇ ಪ್ರಾರಂಭ ಆಗಿದೆ. ಇದೀಗ ಒಂದು ನಮ್ಮ ಡಾಕ್ಟರ್ ಗಜಾನನ ಶರ್ಮ ಅವರು ಬರೆದಿರತಕ್ಕಂತಹ ಒಂದು ಹಾಡನ್ನು ಈಗ ವಿದ್ಯಾರ್ಥಿಗಳು ಹಾಡಲಿಕ್ಕಿದ್ದಾರೆ. ಆ ಬಳಿಕ ಡಾಕ್ಟರ್ ಗಜಾನನ ಶರ್ಮ ಅವರು ತಮ್ಮ ಉಪನ್ಯಾಸವನ್ನು ನೀಡಲಿಕ್ಕಿದ್ದಾರೆ. ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಜರುಗ್ತಾ ಇರುವಂತಹ ಈ ಒಂದು ಸಾಹಿತ್ಯ ಸಮ್ಮೇಳನದ ಸಂದರ್ಭದಲ್ಲಿ ಲಕ್ಷದೀಪೋತ್ಸವ ಕೂಡ ನಡೀತಾ ಇದೆ. ಲಕ್ಷದೀಪೋತ್ಸವ ಸಂದರ್ಭದಲ್ಲಿ ಈ ಕಾರ್ಯಕ್ರಮ ನಡೀತಾ ಇರುವಂತಹದ್ದು. ಇಲ್ಲಿ ನಾವು ಗಮನಿಸಬೇಕಾಗಿರುವಂತಹದ್ದು, ಇವತ್ತು ಶುಕ್ರವಾರ ಗೌರಿ ಮಾರುಕಟ್ಟೆ ಉತ್ಸವವು ಕೂಡ ಶ್ರೀ ಮಂಜುನಾಥನ ಸನ್ನಿಧಿಯಲ್ಲಿ ನಡೆಯುವುದಕ್ಕಿದೆ. ಲಕ್ಷಾಂತರ ಭಕ್ತರು ಈ ಕಾರ್ಯಕ್ರಮದಲ್ಲಿ ಬಹಳ ಉತ್ಸಾಹದಿಂದ ಪಾಲ್ಗೊಳ್ಳುವುದಕ್ಕಿದ್ದಾರೆ. ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಬಂದಿರುವುದನ್ನು ಕೂಡ ನಾವು ಗಮನಿಸಬಹುದು. ಸುತ್ತಮುತ್ತ ಎಲ್ಲ ನೋಡಿದರೂ ಕೂಡ ಲಕ್ಷ ದೀಪ ಹೆಸರೇ ಸೂಚಿಸುವ ಹಾಗೆ ಲಕ್ಷದ ಮೀರಿ ದೀಪಗಳನ್ನು ಬೆಳಗಿರುವುದನ್ನು ಕೂಡ ನಾವು ಗಮನಿಸಬಹುದು. ಒಂದು ರೀತಿಯಲ್ಲಿ ಕತ್ತಲೆಯನ್ನು ದೂರ ಮಾಡುವಂತಹ ಒಂದು ಬೆಳಕು ಅಥವಾ ದೀಪ ಇಲ್ಲಿ ಪ್ರಜ್ವಲಿಸ್ತಾ ಇದೆ ಅನ್ನುವಂತಹ ಮಾತನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಹೇಳಬಹುದು. ಹೌದು ಸರ್, ಖಂಡಿತವಾಗಿಯೂ ಒಳಗಿರುವ ಕತ್ತಲನ್ನು ಸಾಹಿತ್ಯ ದೂರಗೊಳಿಸಿದ್ರೆ ಹೊರಗಿರುವ ಕತ್ತಲನ್ನು ಈಗ ಲಕ್ಷದೀಪ ಬೆಳಗಿಸ್ತಾ ಇದೆ, ಅದರ ಕತ್ತಲನ್ನು ದೂರ ಮಾಡ್ತಾ ಇದೆ. ಬಹಳ ಸುಂದರವಾಗಿರ್ತಕ್ಕಂಥ ಕಲ್ಪನೆ ಸಾಹಿತ್ಯ ಅಂದರೆ ಹಾಗೆ ಸುಂದರವಾಗಿರ್ತಕ್ಕಂಥ ಸಾಹಿತ್ಯ ಖಂಡಿತವಾಗಿ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವವನ್ನು ರೂಪಿಸ್ತದೆ, ಸುಂದರವಾಗಿ ರೂಪಿಸ್ತದೆ. ನಾವು ವಿದ್ಯಾರ್ಥಿಗಳಿಗೆ ಪಾಠ ಮಾಡುವಾಗ ಹೇಳ್ತೇವೆ, ವ್ಯಕ್ತಿ ಮುಖ್ಯ ಅಲ್ಲ ವ್ಯಕ್ತಿತ್ವ ಮುಖ್ಯ ಅಂತೇಳಿ. ವ್ಯಕ್ತಿ ಅದು ಬಹಿರಂಗವಾಗಿರ್ತಕ್ಕಂಥದ್ದು, ಅದು ನೋಡ್ಲಿಕ್ಕೆ ಸುಂದರವಾಗಿರ್ತದೆ ಹೊರತು ಅದು ಅನುಭವಕ್ಕೆ ಮತ್ತು ಅನುಸರಣೆಗೆ ಯೋಗ್ಯವಾದದ್ದಲ್ಲ. ಅನುಸರಣೆಗೆ ಯೋಗ್ಯವಾಗಿರ್ತಕ್ಕಂಥದ್ದು ವ್ಯಕ್ತಿತ್ವ. ವ್ಯಕ್ತಿಯಲ್ಲಿ ತತ್ವಗಳನ್ನು ರೂಢಿಸಿಕೊಂಡಾಗ ವ್ಯಕ್ತಿತ್ವ ನಿರ್ಮಾಣ ಆಗ್ತದಂತೆ. ಆ ಒಳ್ಳೆಯ ವ್ಯಕ್ತಿತ್ವಗಳು ನಿರ್ಮಾಣ ಆಗಬೇಕು ಅಂತ ಹೇಳಿದ್ರೆ ಒಳ್ಳೆಯ ಸಾಹಿತ್ಯಗಳು ನಮಗೆ ಸಹಕಾರಿಯಾಗಿವೆ. ಇದೀಗ ಗಜಾನನ ಶರ್ಮ ಅವರು ರಚಿಸಿರ್ತಕ್ಕಂತಹ ಹಾಡನ್ನು ವಿದ್ಯಾರ್ಥಿಗಳು ಹಾಡ್ತಾ ಇದ್ದಾರೆ. ಕೇಳುಗರೆ, ತಾವೆಲ್ಲರೂ ಕೂಡ ಕಿವಿಗಟ್ಟು ಕೇಳಬೇಕು ಅಂತೇಳಿ ನಾವು ವಿನಂತಿಸಿಕೊಳ್ತಾ ಇದ್ದೇವೆ. ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ, ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ, ಇನ್ನಷ್ಟು ನೆಮ್ಮದಿಯು ಎಲ್ಲಿ ಹುರು ರಾಮ, ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ, ಇನ್ನಷ್ಟು ನೆಮ್ಮದಿಯು ಎಲ್ಲಿ ಹುರು ರಾಮ, ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ. ನಿನ್ನಿಷ್ಟದಂತೆಲ್ಲ ಇಟ್ಟಿರುವೆ ರಾಮ, ನನ್ನಿಷ್ಟದಂತೆಲ್ಲ ಕೊಟ್ಟಿರುವೆ ರಾಮ, ಕಷ್ಟಗಳ ಕೊಡಬೇಡ ಎನ್ನಲಾರೆ ರಾಮ, ಕಷ್ಟ ಸಹಿಸುವ ಸಹನೆ ಕೊಡು ನನಗೆ ರಾಮ, ಕಷ್ಟ ಸಹಿಸುವ ಸಹನೆ ನಿನ್ನಷ್ಟು ರಾಮ, ಕಷ್ಟ ಸಹಿಸುವ ಸಹನೆ ನಿನ್ನಷ್ಟು ರಾಮ, ರಘುರಾಮ ರಘುರಾಮ ರಘುರಾಮ ರಾಮ ರಘುರಾಮ ರಘುರಾಮ ರಘುರಾಮ ರಾಮ. ಇನ್ನಷ್ಟು ಬೇಕೆಲ್ಲ ಹೃದಯಕ್ಕೆ ರಾಮ, ಇನ್ನಷ್ಟು ನೆಮ್ಮದಿಯು ಎಲ್ಲಿ ಹುದು ರಾಮ, ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ. ಋತ ನೀನೆ ಋತು ನೀನೆ ಶ್ರುತಿ ನೀನೆ ರಾಮ, ಮತಿ ನೀನೆ ಗತಿ ನೀನೆ ದ್ಯುತಿ ನೀನೆ ರಾಮ, ಆರಂಭ ಅಸ್ತಿತ್ವ ಅಂತ್ಯ ನೀ ರಾಮ, ಪೂರ್ಣ ನೀ ಪ್ರಕಟ ನೀ ಆನಂದ ರಾಮ, ಹರ ನೀನೆ ಹರಿ ನೀನೆ ಬ್ರಹ್ಮ ನೀ ರಾಮ, ಹರ ನೀನೆ ಹರಿ ನೀನೆ ಬ್ರಹ್ಮ ನೀ ರಾಮ, ಗುರಿ ನೀನೆ ಗುರು ನೀನೆ ಅರಿವು ನೀ ರಾಮ, ಗುರಿ ನೀನೆ ಗುರು ನೀನೆ ಅರಿವು ನೀ ರಾಮ, ರಘುರಾಮ ರಘುರಾಮ ರಘುರಾಮ ರಾಮ, ನಗುರಾಮ ನಗರಾಮ ಜಗರಾಮ ರಾಮ. ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ, ಇನ್ನಷ್ಟು ನೆಮ್ಮದಿಯು ಎಲ್ಲಿರುವುದು ರಾಮ, ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ, ಇನ್ನಷ್ಟು ನೆಮ್ಮದಿಯು ಎಲ್ಲಿರುವುದು ರಾಮ, ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ. ಈ ಹಾಡನ್ನ 3 ಕೋಟಿಗೂ ಹೆಚ್ಚು ವೀಕ್ಷಣೆಯನ್ನ ಯೂಟ್ಯೂಬ್ ಮೂಲಕ ಮಾಡಿದ್ದಾರೆ ಎನ್ನುವಂತ ಒಂದು ಮಾಹಿತಿಯು ಕೂಡ ಇಲ್ಲಿದೆ. ಬಹುಶಃ ಇವತ್ತಿನ ಈ ಒಂದು ಕಾರ್ಯಕ್ರಮದ ಮೂಲಕ ಲಕ್ಷಾಂತರ ಜನರಿಗೆ ಈ ಒಂದು ಹಾಡನ್ನ ಕೇಳಿಸುವಂತಹ ಸೌಭಾಗ್ಯ ನಮ್ಮದು ಅಂತ ನಾವು ಭಾವಿಸ್ತೇವೆ. ಈಗ ಡಾಕ್ಟರ್ ಗಜಾನನ ಶರ್ಮಾ ಅವರು ತಮ್ಮ ಉಪನ್ಯಾಸವನ್ನ ನೀಡುವುದಕ್ಕಿದ್ದಾರೆ. ಸಾಕಷ್ಟು ಕ್ಷೇತ್ರಗಳಲ್ಲಿ ಇವರು ಕಾರ್ಯವನ್ನ ಮಾಡಿದಂಥವರು. ನಾಟಕ, ಕಥೆ, ಕಾವ್ಯ, ಆತ್ಮಕಥೆ, ಪ್ರವಾಸ ಕಥನ, ಕಾದಂಬರಿ, ಈ ಎಲ್ಲ ಸಾಹಿತ್ಯದ ಪ್ರಕಾರಗಳಲ್ಲಿ ಇವರು ತಮ್ಮ ಸೇವೆಯನ್ನ ಸಲ್ಲಿಸ್ತಾ ಬಂದಂಥವರು. ಈಗ ಗಜಾನನ ಶರ್ಮಾ ಅವರು ತಮ್ಮ ಅನಿಸಿಕೆಯನ್ನ ನಮ್ಮ ಕೇಳುಗರ ಜೊತೆಗೆ ಹಂಚಿಕೊಳ್ತಾ ಇದ್ದಾರೆ. ಲಕ್ಷ ದೀಪೋತ್ಸವದ 89ನೇ ಸರ್ವಧರ್ಮ ಹಾಗೂ ಸಾಹಿತ್ಯ ಸಮ್ಮೇಳನದ ಈ ಶುಭ ಸಂದರ್ಭದಲ್ಲಿ ಶ್ರೀ ಕ್ಷೇತ್ರ ದೇವತೆ ಮಂಜುನಾಥ ಸ್ವಾಮಿ, ಚಂದ್ರನಾಥ ಸ್ವಾಮಿ ಹಾಗೂ ಇತರ ಧರ್ಮ ದೇವತೆಗಳನ್ನು ನೆನೆಯುತ್ತಾ ಸದಾ ನಿತ್ಯ ಸತ್ಯ ಶುಭ್ರ ವಸನ ನಿಷ್ಕಲ್ಮಶ ನಗೆ ಹಾಗೂ ಶುದ್ಧ ವರ್ಚಸ್ಸಿನಿಂದ ನೂರಾರು ಸಮಾಜಮುಖಿ ಸತ್ಕಾರ್ಯಗಳಿಂದ ಶೋಭಿತರಾದ ಪೂಜ್ಯ ಶ್ರೀ ವೀರೇಂದ್ರ ಹೆಗಡೆಯವರಿಗೆ ಮತ್ತು ಅವರ ಶ್ರೀಮತಿ ಹೇಮಾವತಿ ಅಮ್ಮ ಹಾಗೂ ವೀರೇಂದ್ರ ಹೆಗಡೆಯವರ ಸಹೋದರರಾದ ಹರ್ಷೇಂದ್ರ ಕುಮಾರ್ ಹಾಗೂ ಸುರೇಂದ್ರ ಕುಮಾರ್ ಅವರಿಗೆ ನಮಿಸುತ್ತಾ, ಸ್ವತಃ ವೈದ್ಯರು ಉತ್ಸಾಹಿ ಸಚಿವರೆಂದು ಹೆಸರಾದ ಕರ್ನಾಟಕ ಸರ್ಕಾರದ ವೈದ್ಯಕೀಯ ಶಿಕ್ಷಣ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಾದ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ವಂದಿಸಿ ಇಂದಿನ ಸಾಹಿತ್ಯ ಸಮಾರಂಭದ ಕನ ಅಧ್ಯಕ್ಷ ಪೀಠವನ್ನು ಅಲಂಕರಿಸಿರುವಂತಹ ನಾಡಿನ ಹಿರಿಯ ವಿದ್ವಾಂಸರು, ಘನ ಸಾಹಿತಿಗಳು, ಸಂಸ್ಕೃತ ವಿಶ್ವವಿದ್ಯಾನಿಲಯದ ವಿಶ್ರಾಂತ ಕುಲಪತಿಗಳು, ನನ್ನ ಆತ್ಮೀಯ ಹಿತೈಷಿಗಳು ಹಾಗೂ ಶುಭಚಿಂತಕರು ಆಗಿರುವಂತಹ ಡಾಕ್ಟರ್ ಮಲ್ಲೇಪುರಂ